ಎಂಡುಗಳು ಆತ್ಮೀಯ ಕೇಳುಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೆಳಗರೆ ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಭದ್ರಾವತಿ. ಯುವ ವಾಣಿ. ಆಕಾಶವಾಣಿ ಭದ್ರಾವತಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡುಗಾರ ಹಾಗೂ ನೃತ್ಯಪಟು ತೀರ್ಥಹಳ್ಳಿಯ ಸುಧನ್ವ ಆರ್ ಚವಳಿ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಸ್ಎಲ್ ರಮೇಶ್ ಪ್ರಸಾದ್. ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇರೋದು ಪ್ರತಿಭಾನ್ವಿತ ಯುವಕ. ಈತ ಹಾಡುಗಾರನೂ ಹೌದು, ನೃತ್ಯಪಟುನೂ ಹೌದು. ಇವರ ಒಂದು ಪ್ರತಿಭೆಯನ್ನ ನಾವು ಸಹ ಅರ್ಥಕೊಳ್ಳೋಣಂತೆ, ಇವರೊಂದಿಗೆ ಮಾತುಕತೆಯನ್ನು ಮಾಡೋಣ. ಇವರ ಹಿನ್ನೆಲೆ ಇದನ್ನೆಲ್ಲ ತಿಳ್ಕೊಳ್ಳೋಣಂತೆ. ಇವರ ಹೆಸರು ಸುಧನ್ವ ಆರ್ ಜವಳಿ ಅಂತ, ತೀರ್ಥಹಳ್ಳಿ ತಾಲೂಕಿನವರು ಇವರು. ಇನ್ನು ಮುಂದಿಂದೆಲ್ಲ ಅವರಿಂದಲೇ ನಾವು ತಿಳ್ಕೊಳ್ಳೋಣ. ಸುಧನ್ವ, ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮೆಲ್ಲ ಕೇಳುಗರ ಪರವಾಗಿ. ಈಗ ನಿಮ್ಮ ಒಂದು ಹಿನ್ನೆಲೆ, ಚಿಕ್ಕ ವಯಸ್ಸಿಂದಲೂ ಇದುವರೆಗೆ ನಿಮ್ಮ ಜೀವನನ ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುಧನ್ವ ಜವಳಿ ಅಂತ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವನು. ನಾನು ಪ್ರೈಮರಿ ಓದಿದ್ದು ಆರಾಧನಾ ಶಾಲೆ ತೀರ್ಥಹಳ್ಳಿಯಲ್ಲಿ, ಒಂದರಿಂದ ಏಳನೇ ಕ್ಲಾಸ್ ತನಕ, ಮತ್ತೆ ಏಳರಿಂದ ಹತ್ತನೇ ಕ್ಲಾಸ್ ತನಕ ಎವಿಎಂ ಶಾಲೆ ಆಗುಂಬೆಯಲ್ಲಿ ನಾನು ವ್ಯಾಸಂಗ ಮಾಡಿದ್ದೇನೆ. ತದನಂತರ ಮತ್ತೆ ಪದವಿಯನ್ನು ನಾನು ಸಹ್ಯಾದ್ರಿ ಪದವಿ ಪೂರ್ವ ಕಾಲೇಜು ತೀರ್ಥಹಳ್ಳಿಯಲ್ಲಿ ವ್ಯಾಸಂಗವನ್ನು ಮಾಡಿ ಈಗ ತುಂಗಾ ಪದವಿ ಪೂರ್ವ ಕಾಲೇಜಲ್ಲಿ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ನಾನು ಸಂಗೀತವನ್ನು ಮೂರನೇ ಕ್ಲಾಸ್ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೇನೆ ಕಲೀಲಿಕ್ಕೆ. ಸಂಗೀತ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಾಗೆ, ಅದು ಎಷ್ಟು ಕಲಿತರೂ ಮುಗಿಯೋದಿಲ್ಲ. ಆದ್ರಿಂದ ನಾನು ಸಂಗೀತವನ್ನು ಮೊದಲನೇದಾಗಿ ಸುಗಮ ಸಂಗೀತವನ್ನ ವಿದುಷಿ ಮೈತ್ರಿ ಕಾಮತಿಯವರಲ್ಲಿ ಕಲ್ತ್ಬಿಟ್ಟು, ಅದಾದ್ಮೇಲೆ ಶಿವಕುಮಾರ್ ಮಹಂತ ಇವರಲ್ಲಿ ಕಲ್ತಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ, ಈಗ ಅಂದ್ರೆ ನಾನು ಹಾಸ್ಟೆಲ್ಗೆಲ್ಲ ಹೋಗಿದ್ನಲ್ಲ ಎಂಟಿಂದ ಹತ್ತನೇ ಕ್ಲಾಸ್ ತನಕ, ಅದಾದ್ಮೇಲೆ ಮತ್ತೆ ತೀರ್ಥಹಳ್ಳಿಗೆ ಬಂದಾದ್ಮೇಲೆ ಈಗ ಮತ್ತೆ ಕೋಣಂದೂರಿನಲ್ಲಿ ನನ್ನ ಅಜ್ಜಿಯ ಮನೆ ಹತ್ರ, ಅಲ್ಲಿ ಅಂಜಲಿ ಭಟ್ ಬಾವಿಗದ್ದೆ ಇವರ ಹತ್ರ ನಾನು ಗಂಧರ್ವ ಎಕ್ಸಾಮ್ ಅನ್ನು ಕಟ್ಟಿದ್ದೇನೆ. ಸಂಗೀತ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಂಗೀತ ಯಾಕೆ ಇಷ್ಟ ಅಂತ ಹೇಳಿದ್ರೆ, ನನ್ನ ಅಜ್ಜಿ ಹಾಡ್ತಾ ಇದ್ರು, ನಾನು ಚಿಕ್ಕವಂದಿರ್ಬೇಕಾದ್ರೆ ಮರಾಠಿ ಭಜನ್ಸ್ ಎಲ್ಲ ಹಾಡ್ತಾ ಇದ್ರು. ನಾನು ತುಂಬಾ ಕೊಂಕಣಿ ಭಜನ್ ಮರಾಠಿ ಭಜನ್ಸ್ ಎಲ್ಲದನ್ನು ಹಾಡ್ತೀನಿ. ಅವರಿಂದ ನನಗೆ ಬಂದಿದೇನೋ ಅಂತ ಅನ್ಸುತ್ತೆ. ಮತ್ತೆ ನಾನು ತುಂಬಾ ಕೇಳ್ತಾ ಇದ್ದೆ ಚಿಕ್ಕಕ್ಕಿಂತ, ಹಾಡ್ ಕೇಳಿದ್ರು ಟ್ರೇಪ್ ರೆಕಾರ್ಡರ್ ಅಲ್ಲಿ ತುಂಬಾ ಹಾಡೆಲ್ಲ ಕೇಳ್ತಾ ಇದ್ದೆ. ಮತ್ತೆ ನಂಗೆ ತುಂಬಾ ಇಷ್ಟ ಹಾಡಂದ್ರೆ. ಮತ್ತೆ ನಾನು ಹಾಡನ್ನು ಇನ್ನು ಮುಂದೆ ಕಲಿಬೇಕು, ಕಲಿತೀನಿ. ನಾನು ಜೊತೆಗೆ ಮುಂದೆ ಇನ್ನೊಬ್ರಿಗೆ ಪಾಠ ಮಾಡುವಂಗ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಸರಿ, ಈಗ ನೀವು ಹೇಳಿದ್ರಿ ನನಗೆ ಹಾಡು ಅಂದ್ರೆ ತುಂಬಾ ಇಷ್ಟ, ಸಂಗೀತ ಅಂದ್ರೆ ವಿಪರೀತ ಇಷ್ಟ ಅಂತ ಹೇಳಿದ್ರಿ. ಸರಿಯಾದ ಮಾತು. ನಾನು ಮೊದಲೇ ನಿಮ್ಗೆ ಹೇಳಿದೆ, ನಿಮ್ಮಿಂದ ನನಗೆ ತಿಳಿದು ಬಂದಿರೋದೇನು ಅಂತ, ನೀವು ಒಬ್ಬ ಉತ್ತಮ ನೃತ್ಯಪಟುನು ಹೌದು ಅಂತ, ಅದು ಸ್ವಲ್ಪ ಹೇಳಿ. ನಾನು ಸಿಂಗಿಂಗ್ ಜೊತೆಗೆ ನಾನು ಡ್ಯಾನ್ಸ್ ಕೂಡ ನಾನು ಕಲ್ತಿದ್ದೇನೆ. ಡ್ಯಾನ್ಸ್ ಅನ್ನು ವಿದುಷಿ ಅರುಂಧತಿ ಪಿ ವಿ ಭಟ್ ಹಾಗೂ ವಿದುಷಿ ಶೀಲತಾ ಎಂ ಎಸ್ ಗಂಧರ್ವ ಇವರಲ್ಲಿ ಕಲಿತಿದ್ದೇನೆ. ನಾನು ಜೂನಿಯರ್ ಎಕ್ಸಾಮ್ ಅನ್ನು ಮುಗಿಸಿದ್ದೇನೆ. ಸೀನಿಯರ್ ಎಕ್ಸಾಮ್ ಮತ್ತೆ ಕಟ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನನ್ನ ಕಾರಣಾಂತರಗಳಿಂದ ನಾನು ಹಾಸ್ಟೆಲ್ಗೆ ಹೋಗ್ಬೇಕಾಯ್ತು. ಮತ್ತೆ ಸಿಂಗಿಂಗು ಡ್ಯಾನ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತ ನಾನು ಡ್ಯಾನ್ಸ್ ಅನ್ನು ಮತ್ತೆ ಬಿಡ್ಬೇಕಾಗಿ ಬಂತು. ನನ್ನ ಡ್ಯಾನ್ಸ್ ಅಲ್ಲಿ ಜೂನಿಯರ್ ಆಗಿದೆ. ಮತ್ತೆ ನಾನು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ ಹಾಗೂ ಸಂಗೀತ ಕ್ಷೇತ್ರದಲ್ಲೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಬೇರೆ ಬೇರೆ ಸ್ಪರ್ಧೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ಕಚೇರಿಗಳಲ್ಲೆಲ್ಲ ಭಾಗವಹಿಸಿದ್ದೇನೆ. ಸರಿ, ಈಗ ಸುಧನ್ವ ನಿಮಗೆ ನಿಮ್ಮ ಬಾಲ್ಯದ ದಿನಗಳು ಅಂತ ನೆನೆಸ್ಕೊಂಡಾಗ, ನಿಮ್ ಸಂಗೀತವನ್ನು ಜೊತೆಯಲ್ಲಿ ನೆನೆಸ್ಕೊಂಡಾಗ, ಮೊದಲನೇದಾಗಿ ನಿಮ್ಮ ಒಂದು ನೆನಪಿನಲ್ಲಿ ಯಾವ ಗೀತೆ ಅಥವಾ ಯಾರು ಹಾಡ್ತಾ ಇರೋದು, ಈ ರೀತಿ ಏನ್ ಜ್ಞಾಪಕ ಬರ್ತದೆ ನಿಮಗೆ? ನನ್ಗೆ ಚಿಕ್ಕದಿರ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಗೋ ಹಾಡಂದ್ರೆ ಡೋಲಾರೆ ಡೋಲಾರೆ. ಅದಂದ್ರೆ ನಾನು ಚಿಕ್ಕಕ್ಕಿಂತ ನನ್ಗೆ ತುಂಬಾ ಯು ಕೆ ಜಿ ಇತ್ತ, ನಾನು ಆ ಹಾಡನ್ನು ತುಂಬಾ ಕೇಳ್ತಾ ಇದ್ದೆ. ಶಾಸ್ತ್ರೀಯವಾಗೇನಿಲ್ಲ, ಶಾಸ್ತ್ರೀಯವಾಗಿ ಬೇರೆ ಹಾಡಿದೆ. ಆದ್ರೆ ಈ ಹಾಡನ್ನ ಚಿಕ್ಕಕ್ಕಿಂತ ಯು ಕೆ ಜಿ ಇರ್ಬೇಕಾದ್ರೆ ನಾನು ಈ ಹಾಡನ್ನ ಯಾವಾಗ್ಲೂ ಕೇಳ್ಕೊಂಡು ಟ್ರಿಪ್ ರೆಕಾರ್ಡರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಂಗೆ ಡ್ಯಾನ್ಸ್ ಸೇರಿಸಿದ್ರು, ಹಾಗೆ ಮುಂದುವರಿತು. ಸರಿ ಸರಿ, ಅಲ್ಲಿಗೆ ನಿಮ್ಗೆ ಆ ಚಲನಚಿತ್ರ ಗೀತೆ ಇನ್ನು ನಿಮ್ಮ ನೆನಪಿನಲ್ಲಿ ಹಚ್ಚ ಹಸಿರ ಆಗಿದೆ. ಹೌದು. ಆಮೇಲೆ ಈಗ ನೀವು ಹೇಳಿದ್ರಿ ಮನೆಯಲ್ಲಿ ನಾನು ಹಾಡ್ತಾ ಇದ್ದೆ, ನಾನು ಡ್ಯಾನ್ಸ್ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ರಿ. ಹೌದು. ಇದನ್ನೆಲ್ಲ ಯಾರು ಗುರುತಿಸಿ ನಿಮ್ಗೆ ಇಲ್ಲಪ್ಪ ಸುಧನ್ವ ನೀನು ಚೆನ್ನಾಗಿ ಹಾಡ್ ಹೇಳ್ತೀಯಾ, ನೃತ್ಯ ಮಾಡ್ತೀಯಾ, ನೀನ್ ಇದಕ್ಕೆಲ್ಲ ಸೇರ್ಕೋ ಅಂತ ಹೇಳಿದವ್ರು ಯಾರು? ಮೊದಲನೇದಾಗಿ ಮನೆಯ ಮೊದಲ ಪಾಠಶಾಲೆ ಅನ್ನೋ ತರ ನನ್ನ ಅಮ್ಮ ಮತ್ತೆ ಹಾಗೂ ನನ್ನ ತಂದೆ ಇಬ್ಬರು ಸಹಿತ ನನಗೆ ಪ್ರೇರಣೆಯನ್ನು ಮಾಡಿದವರು. ಹಾಗೆ ನನ್ನ ಅಣ್ಣನು ಕೂಡ, ಅವನು ಅಳಿಕೆಯಲ್ಲಿ ಕಲ್ತಿದ್ದು 8ನಿಂದ 10, ಅವನು ತುಂಬಾ ಭಜನ್ಸ್ ಎಲ್ಲ ಹೇಳ್ತಿದ್ದ, ಅವನು ತುಂಬಾ ಸಂಗೀತಕ್ಕೆ ಎನ್ಕರೇಜ್ ಮಾಡಿದಾನೆ. ನಮ್ಮ ಅಪ್ಪ ಅಮ್ಮನೇ ನಂಗೆ ಮೊದಲು ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಜೊತೆಗೆ ನನ್ನ ಒಂದು ಪ್ರಯತ್ನವನ್ನು ಕೂಡ ಇದೆ, ನನ್ನ ಪ್ರಯತ್ನ ಜೊತೆ ಅವರ ಪ್ರಯತ್ನ ಜಾಸ್ತಿನೇ ಇದೆ, ಯಾಕಂದ್ರೆ ಅವ್ರ ಪ್ರೇರೇಪಣೆ ಮಾಡದೇ ಇದ್ರೆ ನಾನು ಇಲ್ಲಿವರೆಗೆ ಬರ್ತಾ ಇರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಆಯ್ತು, ಅವರೆಲ್ಲ ಪ್ರೇರೇಪಣೆ ಮಾಡಿದ್ರು, ನಿಮ್ಗೆ ಸೇರ್ಸಿದ್ರು, ಸಂಗೀತಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀರಿ ನೀವು. ಈಗ ನೀವು ಅವಾಗ್ಲೇ ಹೇಳಿದ ಹಾಗೆ 3ನೇ ತರಗತಿನಲ್ಲಿ ನೀವು ಸಂಗೀತಕ್ಕೆಲ್ಲ ಸೇರಿದೆ ಅಂತ ಹೇಳಿದ್ರಿ, ಮತ್ತೆ ಅಲ್ಲಿಂದ ನಿಮ್ಮ ಸಂಗೀತ ಲೋಕದ ಒಂದೊಂದೇ ಹೆಜ್ಜೆ ಹೇಗ್ ಮೂಡ್ತಾ ಹೋಯ್ತು, ಹೇಗೆ ನೀವು ಒಂದೊಂದೇ ಮೆಟ್ಲಾತುತ್ತಾ ಹೋದ್ರಿ, ಯಾವ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ, ಎಲ್ಲೆಲ್ಲಿ ನೀವು ಗೆದ್ರಿ, ಏನೇನ್ ಹೊಸದನ್ನ ತಿಳ್ಕೊಂಡ್ರಿ ಇದೆಲ್ಲ ಹೇಳಿ. ನಾನು ಸಂಗೀತದಲ್ಲಿ ಮೊದಲನೇದಾಗಿ ಕಲ್ತಿರೋದು ಮೈತ್ರಿ ಕಾಮತ್ ಹತ್ರ ಸುಗಮ ಸಂಗೀತವನ್ನ. ಅವರು ಮಗಳು ಬಂದ್ಬಿಟ್ಟು ಶಾಂತರಿ ಕಾಮತ್ ಅಂತ, ಅವರು ವಾಯ್ಸ್ ಆಫ್ ತೀರ್ಥಹಳ್ಳಿಯ ವಿನ್ನರ್ ಆಗಿದ್ರು. ಅವರು ಕೂಡ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಂಗೀತ ಹೇಳ್ಕೊಡಕ್ಕೆ, ಮತ್ತೆ ತುಂಬಾ ಪ್ರೇರೇಪಣೆ ಮಾಡಿದ್ದಾರೆ. ನಾನು ತುಂಬಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದೀನಿ, ಆದ್ರೆ ಅದನ್ನ ನಾನು ಸ್ಪರ್ಧೆಗಾಗಂತಾನೆ ಹೋಗ್ಲಿಲ್ಲ, ಅಂದ್ರೆ ಪ್ರೈಸ್ ತಗೊಳ್ಬೇಕು ವಿನ್ ಆಗ್ಬೇಕಂತ ಹೋಗಿಲ್ಲ. ಪಾರ್ಟಿಸಿಪೇಷನ್ ಮಾಡ್ಬೇಕು, ಇಷ್ಟು ಜನ ಮುಂದೆ ನಾನು ಒಂದ್ ಗುರ್ತಿಸ್ಕೊಳ್ಬೇಕು, ನನ್ನ ಗುರ್ತಿಸ್ಕೊಳ್ಳೋನಾಗ್ಬೇಕು ಅಂತ ನಾನು ಹೋಗಿದ್ದೆ. ನಾನು ಜಾಸ್ತಿ ಶಿವಮೊಗ್ಗ, ಆಮೇಲೆ ತೀರ್ಥಹಳ್ಳಿ, ಉಡುಪಿ, ಈ ಕಡೆ ಎಲ್ಲ ನಾನು ಕಾಂಪಿಟೇಷನ್ಸ್ ಹೋಗಿದ್ದೀನಿ. ಕೆಲವದ್ರಲ್ಲಿ ಸೋತಿರೋದು ಇದೆ, ಕೆಲವದ್ರಲ್ಲಿ ಗೆದ್ದಿರೋದು ಇದೆ, ಇನ್ ಕೆಲವದ್ರಲ್ಲಿ ಪ್ರೋತ್ಸಾಹಕರ ಬಹುಮಾನ ಬಂದಿರೋದು ಇದೆ. ಸರಿ, ಈಗ ಇದರಲ್ಲಿ ಕೆಲವದ್ರಲ್ಲಿ ಗೆದ್ದಿರೋದು ಇದೆ ಅಂತ ಹೇಳಿದ್ರಿ, ಕೆಲವ್ರಲ್ಲಿ ಭಾಗವಹಿಸಿರೋದು ಇದೆ ಅಂದ್ರಿ, ನೀವು ಮೊದಲನೇದಾಗಿ ಭಾಗವಹಿಸಿರೋದು ಎಲ್ಲಿ? ನಾನು ಮೊದಲನೇದಾಗಿ ಸಂಗೀತವನ್ನು ಕೊಟ್ಟಿರೋದು ವೆಂಕಟರಮಣ ದೇವಸ್ಥಾನದಲ್ಲಿ ಕಚೇರಿಯನ್ನು ಕೊಟ್ಟಿದ್ದು, ನನ್ನದೇ ಕಚೇರಿ ಸಂಗೀತವನ್ನು ಕಚೇರಿಯನ್ನು ಕೊಟ್ಟಿದ್ದು. ಸ್ಪರ್ಧೆ ಅಂದ್ರೆ ನಾನು ಪ್ರತಿಭಾ ಕಾರಂಜಿ. ಅವಾಗ ನೀವು 8ನೇ ತರಗತಿ? ಅವಾಗ ನಾನು 3ನೇ ತರಗತಿಗೆ ಸೇರ್ಕೊಂಡಿರೋದ್ರಿಂದ 4ನೇ ತರಗತಿಯಿಂದ ನಾನು ಪಾರ್ಟಿಸಿಪೇಟ್, ಅಭಿನಯ ಗೀತೆ ಮೊದಲನೇದಾಗಿ ನಮ್ಮ ಅಮ್ಮಂಗ್ ನಂಗೆ ಅಭಿನಯ ಗೀತೆ ಕಲ್ತ್ಬೇಕಂತ ಭಾರಿ ಆಕ್ಷನ್ ಸಾಂಗ್ ವಿತ್ ಡ್ಯಾನ್ಸ್, ಅದು ತುಂಬಾ ಆಸೆ ಇತ್ತು. ಅದು 4ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಅಭಿನಯ ಗೀತೆ ಇರುತ್ತೆ. ಅದಾದ ನಂತರ ಭರತನಾಟ್ಯಂ ಇತ್ತು ನನಗೆ, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ನಾನು AVM ಅಲ್ಲಿ ಇರ್ತಾ ಭರತನಾಟ್ಯಂ ನಲ್ಲಿ ಪ್ರಥಮ ಸ್ಥಾನವನ್ನು ತಗೊಂಡಿದ್ದೆ, ಹಾಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಬಂತು. ಆದ್ರಿಂದ ರಾಜ್ಯ ಮಟ್ಟಕ್ಕೆ ಹೋಗಕ್ ಆಗ್ಲಿಲ್ಲ, ಆದ್ರೆ ನನಗೆ ಆ ಛಲವನ್ನು ಬಿಡ್ಲಿಲ್ಲ, ನಾನು ಅಲ್ಲೇ ಮುಂದುವರ್ಸ್ಕೊಂಡು ಹೋದೆ. ಸರಿ, ಒಟ್ಟಲ್ಲಿ ನಿಮ್ಗೆ ಒಂದು ಮೊದಲನೇದಾಗಿ ನೀವು ಭಾಗವಹಿಸಿದ್ರಲ್ಲೇನೆ ಬಹುಮಾನ ಬಂದ್ಬಿಡ್ತು. ಫಸ್ಟ್ ಸ್ಟಾರ್ಟಿಂಗ್ ಆಕ್ಷನ್ ಸಾಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು, ತಾಲೂಕ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು, ಮತ್ತೆ ಕಂಟಿನ್ಯೂಸ್ ಆಗಿ ಥರ್ಡ್ ಪ್ಲೇಸ್ ಬಂತು. ಸರಿ, ಒಟ್ಟಲ್ಲಿ ಯಾವ್ದೋ ಒಂದು ಸ್ಥಾನವನ್ನಂತೂ ನೀವು ಗಳಿಸ್ಕೋತಾ ಬಂದ್ರಿ. ಹೌದು ಅಲ್ವಾ? ಮತ್ತೆ ಸ್ಕೂಲಲ್ಲೂ ನನ್ಗೆ ಸುಮಾರು ಸ್ಪೀಚ್ ಕಂಟೆಸ್ಟ್, ಫ್ಯಾನ್ಸಿ ಡ್ರೆಸ್, ನ್ಯಾಷನಲ್ ಲೆವೆಲ್ ಈ ತರ ಸಣ್ಣ ಸಣ್ಣ ಕಂಟೆಸ್ಟ್ ಗಳು ಇಟ್ಟಾಗ ನಾನು ಅದರಲ್ಲಿ ಪ್ರೈಸ್ ತಗೊಳ್ತಾ ಇದ್ದೆ ಫಸ್ಟ್ ಸೆಕೆಂಡ್. ಈಗ ಈ ಹಂತದಿಂದ ಅಂದ್ರೆ ಶಾಲಾ ಹಂತದಿಂದ ಮುಂದುವರಿಯುತ್ತಾ ಅದ್ರ ಮೇಲ್ ಹಂತಕ್ಕೆ ನಾವು ಬಂದಿದೀವಿ. ಈಗ ನಿಮ್ದು ಈಗ SSLC ಅಥವಾ ಹೈಸ್ಕೂಲಿಗೆ ನೀವು ಬಂದ್ಬಿಟ್ಟಿದ್ದೀರಿ, ಈ ಹಂತದಲ್ಲಿ ನೀವು ಎಲ್ಲೆಲ್ಲಿ ಭಾಗವಹಿಸಿದ್ರಿ, ಎಲ್ಲೆಲ್ಲಿ ಗೆದ್ರಿ ಅದೆಲ್ಲ ಹೇಳಿ. ಈ ಹಂತದಲ್ಲಿ ನಾನು ಜಾಸ್ತಿ ಭಾಗವಹಿಸಿದೆ ಅಂದ್ರೆ ಸುಗಮ ಸಂಗೀತ ಹಾಗೂ ಭರತನಾಟ್ಯದಲ್ಲಿ. ಭರತನಾಟ್ಯದಲ್ಲಿ ಅದನ್ನ ಹೇಳಿದಂಗೆ ಜಿಲ್ಲಾ ಮಟ್ಟದವರೆಗೆ ಹೋಗಿದ್ದೀನಿ, ಹಾಗೆ ಲಘು ಸಂಗೀತದಲ್ಲಿ ತೃತೀಯ ಸ್ಥಾನವನ್ನು 3 ಬಾರಿ ಗೆದ್ದಿದ್ದೀನಿ. ಹಾಗೂ ಸಂಗೀತದಲ್ಲಿ ಫಸ್ಟ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ನಮ್ ಕಡೆ ತುಂಬಾ ಹಾಡೋದು ಜಾಸ್ತಿ, ಆದ್ರಿಂದ ನಮ್ ತೀರ್ಥಹಳ್ಳಿ ತಾಲೂಕಿನಲ್ಲಿ ತುಂಬಾ ಜನ ಹಾಡುಗರಿದ್ದಾರೆ. ಈಗ ಹಾಡಂದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ, ತುಂಬಾ ನಾನು ಪ್ಲೇಸಸ್ ಗಳನ್ನ ತಗೊಂಡಿದ್ದೀನಿ. ಹಾಗೆ ನಾನು ಹೈಸ್ಕೂಲ್ ಮೆಟ್ಲು ಅಂತ ಬಂದಾಗ ನಾನು ಮೇನ್ ಆಗಿ ಡ್ಯಾನ್ಸ್ ಎಲ್ಲ ಜಾಸ್ತಿ ತಗೊಂಡಿದ್ದು. ಬಟ್ ನಾನು ಚಿಕ್ಕವನಿರ್ಬೇಕಾದ್ರೆ ಹೈಸ್ಕೂಲ್ ನಂತರ ನಾನು ಭಗವದ್ಗೀತೆ ಪ್ರೈಸ್ ತಗೊಂಡಿದ್ದು, ಈ ತರ ಕನ್ನಡ ಸಾಹಿತ್ಯ ಪರಿಷತ್ತು ಈ ತರದ್ರಲ್ಲಿ ನಾನು ಸಿಂಗಿಂಗ್ ಅಲ್ಲಿ ಸಪರೇಟ್ ಒಂದು ಸೊಸೈಟಿ ಅವ್ರು ನಡೆಸ್ತಾರೆ ಅಥವಾ ಕೋಆಪರೇಟಿವ್ ಲಿಮಿಟೆಡ್ ಆ ತರ ಅವರೆಲ್ಲ ನಡೆಸಿದಾಗ ಬೇರೆ ಬೇರೆ ರಿಯಾಲಿಟಿ ಶೋ ಸಂಚಂದು ಆ ತರದ್ರೆಲ್ಲ ಸಿಂಗಿಂಗ್ ಅಲ್ಲಿ ಅದ್ರಲ್ಲಿ ತಗೊಂಡಿದ್ದೀನಿ. ಬಟ್ ಪ್ರತಿಭಾ ಕಾರಂಜಿ ಅಂತ ಬಂದಾಗ ನಾನು ಡ್ಯಾನ್ಸ್ ಅಲ್ಲಿ ಮಾತ್ರ ತಗೊಂಡಿದ್ದೀನಿ, ಲಘು ಸಂಗೀತ ಮಾತ್ರ ಒಂದು 3rd ಪ್ಲೇಸ್ 3 ಸರಿ ತಗೊಂಡಿದ್ದೀನಿ. ಸರಿ ಸರಿ, ಇದರಲ್ಲಿ ನೀವು ಹೇಳಿದ್ರಿ ನನಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ನನ್ನದೊಂದು ಸಾಧನೆ ಇದೆ ಅಂತ ಹೇಳಿದ್ರಿ. ಈಗ ಹೌದಾ? ಹಿಂದೂಸ್ತಾನಿ ಸಂಗೀತ ಮತ್ತು ನಮ್ಮ ಕರ್ನಾಟಕ ಅಂದ್ರೆ ದಕ್ಷಿಣಾದಿ ಸಂಗೀತ ಇದೇನಿದೆ, ಈ ಎರಡರಲ್ಲೂ ನಿಮಗೆ ಹೆಚ್ಚು ಆಕರ್ಷಿಸಿದ್ದು ಹಿಂದೂಸ್ತಾನಿ ಸಂಗೀತ, ಯಾಕಂದ್ರೆ ಅದನ್ನ ಕಲೀಲಿಕ್ಕೆ ಹೋಗಿದ್ದೀರಿ ನೀವು ಈಗಾಗಲೇ. ಹೌದಾ? ಯಾಕಾಗಿ ನಿಮ್ಗೆ ಹಿಂದೂಸ್ತಾನಿ ಸಂಗೀತ ಆಕರ್ಷಿಸ್ತು? ಮೊದಲನೇದಾಗಿ ನನಗೆ ಹಿಂದೂಸ್ತಾನಿ ಸಂಗೀತಕ್ಕಿಂತ ನಮ್ಮ ಅಮ್ಮಂಗ್ ನಾನು ಹಿಂದೂಸ್ತಾನಿನೇ ಕಲಿಬೇಕಂತ ಅವ್ರಿಗೆ ಅದು ಇತ್ತು, ಮತ್ತೆ ಅವ್ರಿಗೆ ಹಿಂದೂಸ್ತಾನಿನೇ ಕಲಿಬೇಕು ನೀನು, ಅದ್ರಲ್ಲಿ ಅಕಾರಗಳು ಜಾಸ್ತಿ ಬರುತ್ತೆ. ಬಟ್ ಕರ್ನಾಟಕ ಹಂಗಂತ ನಾನು ನೆಗ್ಲೆಕ್ಟ್ ಏನ್ ಮಾಡಿಲ್ಲ, ಯಾಕಂದ್ರೆ ಭರತನಾಟ್ಯಂ ಕಲಿಬೇಕಾದ್ರೆ ನಮ್ಗೆ ಕರ್ನಾಟಕ ಬೇಕೇ ಬೇಕು, ಅವಾಗ ಕರ್ನಾಟಕ ಅದನ್ನು ಕಲ್ತಿದೀನಿ. ಬಟ್ ನಾನು ಹಿಂದೂಸ್ತಾನಿಯನ್ ಜಾಸ್ತಿ ಸ್ಟಡಿ ಮಾಡಿರೋದು ಹಿಂದೂಸ್ತಾನಿಯನ್ನೇ. ಸರಿ ಸರಿ, ಈಗ ಅದರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದರಲ್ಲಿ ನೀವು ಯಾವ ಹಂತದವರೆಗೆ ಉತ್ತೀರ್ಣರಾಗಿದ್ದೀರಿ? ನಾನು ಗಂಧರ್ವ ಪ್ರಾರಂಭಿಕ ಹಂತವನ್ನು ಮುಗಿಸಿ ಈಗ ಪ್ರಾವೇಶಿಕ ಎಕ್ಸಾಮ್ ಅನ್ನು ಕಟ್ಟಿದ್ದೇನೆ. ಕಟ್ಟಿದ್ದೀರಿ ಅಲ್ಲ? ಸರಿ ಸರಿ. ಮುಖ್ಯವಾಗಿ ನಿಮ್ಗೆ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂದ್ರೆ ಅದು ರಾಗ. ಹೌದು, ರಾಗಗಳು ತುಂಬಾ ನೀವು ತಿಳ್ಕೊಬೇಕಾಗ್ತದೆ, ಅದ್ರ ಜ್ಞಾನ ಇರಬೇಕು, ಎಲ್ಲಾದ್ರಲ್ಲೂ ಇರಬೇಕು, ಆದ್ರೆ ಸ್ವಲ್ಪ ಮಟ್ಟಿಗೆ ಹಿಂದೂಸ್ತಾನಿ ಸಂಗೀತ ಅಂತಿದ್ದ ಹಾಗೆ ನಮ್ಗೆ ರಾಗಗಳು ಜ್ಞಾನ ಅನ್ನೋದು ತಲೆಯಲ್ಲಿ ಬಂದ್ಬಿಡ್ತದೆ. ನಿಮ್ಗೆ ಯಾವ ರಾಗ ತುಂಬಾ ಹಿಡಿಸ್ತದೆ? ನನಗೆ ರಾಗ ಭೂಪ್ ತುಂಬಾ ಇಷ್ಟ. ಭೂಪ್? ಭೂಪ್ ಮೋಹನ ರಾಗ ಅಂತೀವಿ ನಾವು ಕರ್ನಾಟಕದಲ್ಲಿ, ಹಿಂದೂಸ್ತಾನಿಯಲ್ಲಿ ಭೂಪ್ ರಾಗ ಅಂತೀವಿ. ಸರಿ, ಈಗ ಈ ರಾಗದಲ್ಲಿ ಒಂದು ನೀವು ಹಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದಾದ್ರೆ ಯಾವ ಗೀತೆಯನ್ನ ನಮ್ಮ ಕೇಳುಗರಿಗೆ ಒಂದು ನುಡಿ ಹೇಳಿ ತೋರಿಸ್ತೀರಿ? ನಾನು ರಾಗ್ ಭೂಪ್ ಆಗಿರೋದು ಒಂದು ಭಕ್ತಿ ಗೀತೆಯನ್ನು ಪಿಳ್ಳಂಗೋವಿಯ ಚೆಲುವ ಕೃಷ್ಣನ, ಇದನ್ನು ಹೇಳ್ಬೋದಾ? ಖಂಡಿತ ಹೇಳಿ ಹೇಳಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರು, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ತುಂಬಾ ಇಂಪಾಗ್ ಹಾಡ್ತೀರಿ ನೀವು. ಥ್ಯಾಂಕ್ ಯು ಸರ್. ಮತ್ತೆ ಈ ಹಂತದಿಂದ ಆದ್ರೆ ಈಗ ನಾವು ನಿಮ್ಮ SSLC ಮಟ್ಟಕ್ಕೆ ಬಂದಿದ್ವಿ ಅವಾಗ್ಲೇ, ಈಗ ನೀವು ಕಾಲೇಜ್ ಮಟ್ಟಕ್ಕೆ ಬಂದಿದ್ದೀರಿ. ಕಾಲೇಜಿನಲ್ಲಿ ಇರಬೇಕಾದ್ರೆ ಅಂದ್ರೆ ನೀವು ಮೊದಲನೇ PU ಮತ್ತು ಎರಡನೇ PU ಓದುವಂತ ಈ ಹಂತದಲ್ಲಿ ಆವಾಗ ನೀವು ಎಲ್ಲೆಲ್ಲ ನೀವು ಸ್ಪರ್ಧೆಗಳನ್ನ ಮಾಡಿದ್ರಿ, ಅಲ್ಲಿ ಎಲ್ಲ ನಿಮ್ಮ ಅನುಭವಗಳೇನು ಇದನ್ನೆಲ್ಲ ಹೇಳಿ. ನಾನು PU ಭಗವದ್ಗೀತೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಭಗವದ್ಗೀತೆ ಕೂಡ ನಾನು ಶ್ಲೋಕ ಅನುವಾದವನ್ನು ಮಾಡ್ತೀನಿ. ಅಂದ್ರೆ ನನಗೆ 15ನೇ ಅಧ್ಯಾಯ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ನಾನು. ಬೈ ಲಕ್ಕಿಲಿ ಅದೇ ಚಾಪ್ಟರ್ ನ ಅವರು ಆ ವರ್ಷ ಇಟ್ಟಿದ್ರು ಪ್ರತಿಭಾ ಕಾರಂಜಿಗೆ. ಅಂದ್ರೆ ಕಾಲೇಜ್ ಲೆವೆಲ್ಗೆ PUC ತನಕ ಪ್ರತಿಭಾ ಕಾರಂಜಿ ಅಂತಿರುತ್ತೆ. ಆಮೇಲೆ ಅದಾದ ನಂತರ ಸ್ನಾತಕೋತ್ತರ ಪದವಿಯಲ್ಲಿ ಅವರು ಸಹ್ಯಾದ್ರಿ ಉತ್ಸವ ಆ ತರ ಎಲ್ಲ ನಡೆಸ್ತಾರೆ. ಆದ್ರೆ ಅದರಲ್ಲಿನು ಪಾರ್ಟಿಸಿಪೇಟ್ ಮಾಡಿಲ್ಲ. ಬಟ್ ನಾನು ಭಗವದ್ಗೀತೆಯಲ್ಲಿ 15 ಚಾಪ್ಟರ್ ನ ಕಂಪ್ಲೀಟ್ ಆಗಿ ಹೇಳಿ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದೆ ನಾನು. ಯಾಕಾಗಿ ನಮ್ಮಲ್ಲಿ ಅಂದ್ರೆ ಮಲೆನಾಡಿನಲ್ಲಿ ಹೆಚ್ಚು ಸಂಗೀತಕ್ಕೆ ಒಲವಿದೆ ಅಂತ ನಿಮ್ಗನ್ಸುತ್ತೆ? ಮಲೆನಾಡಿನಲ್ಲಿ ಸಂಗೀತ ಒಲವು ಯಾಕಂತ ಹೇಳಿದ್ರೆ ಮಲೆನಾಡಲ್ಲಿ ಕಲಿಸಿಕೊಡ್ತಕ್ಕಂತ ಗುರುಗಳು ಅಷ್ಟು ಜನ ಇದ್ದಾರೆ, ಜೊತೆಗೆ ಸಂಗೀತವನ್ನು ಕಲಿಬೇಕನ್ನ ಆಸಕ್ತಿ ಕೂಡ ತುಂಬಾ ಜನಕ್ಕಿದೆ. ಆದ್ರಿಂದ ಪ್ರತಿ ಮನೆಯಲ್ಲೂ ಸಂಗೀತವನ್ನ ಹಾಕೊಂಡಿರ್ತಾರೆ. ಕೆಲವು ಕಡೆ ಎಲ್ಲ ಸಂಗೀತ ಬೆಳಿಗ್ಗೆ ಹಾಕೊಂಡ್ ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಸಂಗೀತ ಅನ್ನೋದು ಬರೀ ಕಲ್ತೆ ಬರ್ಬೇಕಂತನಿಲ್ಲ, ಕೇಳಿ ಕೂಡ ಬರುತ್ತೆ. ಒಟ್ಟಲ್ಲಿ ಆ ವಾತಾವರಣದಲ್ಲೇ ಸಂಗೀತ ಇರೋದ್ರಿಂದ ಅನೇಕ ಜನಕ್ಕೆ ಈಗಾಗಲೇ ಅದು ಬರ್ತಿರೋದ್ರಿಂದ ಇನ್ನು ಅನೇಕರು ಆ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ಒಳ್ಳೆ ಒಂದು ಸಂಗೀತಗಾರರಾಗಿ ಹೊಮ್ಮತಾ ಇದ್ದಾರೆ. ಹಾಗಾಗಿನೇ ಅವ್ರ ನಡುವೆ ಸ್ಪರ್ಧೆ ಮಾಡೋ ಸ್ವಲ್ಪ ತೊಂದರೆ ಆಗ್ಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲಾ ಕಡೆ ಹಾಗೆ ಇದೆ, ಎಲ್ಲಾ ಪ್ರದೇಶದವ್ರು ಒಳ್ಳೆ ಹಾಡುಗಾರರು ಇದಾರಲ್ವಾ? ಹೌದು. ಸರಿ ಸರಿ. ಮತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ಕಲ್ಸ್ಕೊಡ್ತಕ್ಕಂತ ಟೀಚರ್ಸ್ ಟ್ರೈನರ್ಸ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ, ಮತ್ತೆ ಇನ್ನೂ ಚೆನ್ನಾಗಿ ಬರ್ಲಿ ಅಂತಾನು ನನ್ನ ಆಸೆ. ಜೊತೆಗೆ ಮಲೆನಾಡಿನ ಒಂದು ಶಾಂತವಾದ ಹಸಿರು ವಾತಾವರಣ ಅದು ಸಂಗೀತಕ್ಕೆ ಪೂರಕವಾಗತ್ತೋ ಏನೋ ಅನ್ಸುತ್ತಲ್ವಾ? ಹೌದು, ನಿಜವಾಗ್ಲೂ ಸಂಗೀತವಾಗಿ ಪೂರಕವಾಗತ್ತೆ ಆ ಹಸಿರು ವಾತಾವರಣ. ಆಮೇಲೆ ಆ ತಂಪಾದ ಗಾಳಿ, ತೋಟ, ಗಿಡ ಮರ ವನ ಎಲ್ಲ. ನಿಜ ನಿಜ. ಮತ್ತೆ ಈಗ ನೀವು ನಿಮ್ಮ PUC ದಿನಗಳನ್ನು ನೆನೆಸ್ಕೊಂಡ್ರಿ, ಈಗ ಅಲ್ಲಿಂದ ನೀವು ಪದವಿಗೆ ಬಂದಿದ್ದೀರಿ. ಹೌದಾ? ಈಗ ನೀವು ಓದ್ತಿರೋದು ಎರಡನೇ ವರ್ಷ ಪದವಿ. ಪದವಿಯನ್ನು ಉತ್ತೀರ್ಣನಾಗ್ತೇನೆ ಗ್ಯಾರಂಟಿ. ಸಂಸ್ಕೃತ ಒಂದು ಎಕ್ಸಾಮ್ ಇದೆ ನನಗೆ, ಅದನ್ನ ಮುಗಿಸ್ಬಿಟ್ಟು ಕೊನೆಯ ಒಂದು ಸೆಮ್ಗೆ ಬರ್ತಿದ್ದೀರಿ. ಸರಿ, ಅಲ್ಲಿಗೆ ಈಗ ನೀವು ಇದುವರೆಗಿನ ನಿಮ್ಮ ಪದವಿ ತರಗತಿ ಏನಿದೆ ಅದರ ಅನುಭವ ಸ್ವಲ್ಪ ಹೇಳಿ. ಪದವಿಗೆ ಬಂದ್ಬಿಟ್ರಿ, ನೀವು ಸೇರಿದಿರಿ, ಈಗ ಇಲ್ಲಿ ನೀವು ನಿಮ್ಮ ಸಂಗೀತ ಮತ್ತು ನೃತ್ಯದಲ್ಲಿ ಸ್ಪರ್ಧೆ ಮಾಡ್ಬೇಕು. ಪದವಿಯಲ್ಲಿ ಬಂದಾಗ್ಲೇ ನಾನು ಗಂಧರ್ವ ಎಕ್ಸಾಮ್ ಅನ್ನು ಕಟ್ಟಿರೋದು. ಅಂದ್ರೆ ನಾನು ತುಂಬಾ ಜನರ ಹತ್ರ ಸಂಗೀತವನ್ನು ಕಲ್ತಿರೋದ್ರಾಗಿದ್ರಿಂದ, ಮತ್ತೆ ಹಾಸ್ಟೆಲ್ಗೂ ಹೋಗಿದ್ದಲ್ವಾ ನಾನು, ಅಲ್ಲಿ ಒಂದೊಂದ್ ಕಡೆ ಒಬ್ಬೊಬ್ರು ಟೀಚರ್ಸ್ ಚೇಂಜ್ ಆದ್ರು. ಅದೇ ಇವಾಗ ಕರೆಕ್ಟ್ ಆಗಿ ನಾನು ಎಕ್ಸಾಮ್ ನ ಕಟ್ಟಿದ್ದು ಒಂದು ಪ್ರಾರಂಭಿಕ ಹಂತವನ್ನ ಮುಗಿಸಿದ್ದೇನೆಂದ್ರೆ ಅದು ಅಂಜಲಿ ಪಿ ಭಟ್ ಭಾವಿಗತ್ತೆ ಅವರ ಹತ್ರ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕಲಿತು ಈಗ ಪ್ರಾವೇಶಿಕ ಎಕ್ಸಾಮ್ ಅನ್ನ ಕಟ್ಟಿದ್ದೇನೆ ನಾನು. ಇದು ಪದವಿಯಲ್ಲೇ ನಾನು ಮುಗಿಸಿರೋದು. ಜೊತೆಗೆ ಇನ್ನೊಂದು ಹೇಳಲಿಕ್ಕೆ ಮರ್ತಿದ್ದೆ, ನಾನು ಬಾಲಭವನ ಸೊಸೈಟಿ ಅವ್ರು ನಡೆಸಿರ್ತಕ್ಕಂತ ಸೃಜನಾತ್ಮಕ ಕಲೆ ಮತ್ತು ನೃತ್ಯ ಸ್ಪರ್ಧೆಯಲ್ಲಿ ನಾನು ಸ್ಟೇಟ್ ಲೆವೆಲ್ ಪಾರ್ಟಿಸಿಪೆಂಟ್ ಆಗಿದ್ದೇನೆ. ಯಾವ ಊರಲ್ಲಿ ನಡೀತಿದ್ದು? ಅದು ದಾವಣಗೆರೆಯಲ್ಲಿ ನಡೀತಿತ್ತು. ದಾವಣಗೆರೆಯಲ್ಲಿ ನಡೀತು, ಸರಿ. ಅದರಲ್ಲಿ ನಿಮ್ಗೆ ಎಷ್ಟನೇ ಬಹುಮಾನ ಬಂತು? ನನಗೆ ಡಿಸ್ಟ್ರಿಕ್ಟ್ ತನಕ ಫಸ್ಟ್ ಪ್ಲೇಸ್ ಬಂತು. ಆಮೇಲೆ ಅಲ್ಲಿ ತುಂಬಾ ಜನ ಪ್ರತಿ ಡಿಸ್ಟ್ರಿಕ್ಟ್ ಇಂದನು ಬರ್ತಾರೆ. ಮತ್ತೆ ಡ್ಯಾನ್ಸಿಗೆ ಸಪರೇಟ್, ಸಂಗೀತಕ್ಕೆ ಸಪರೇಟ್ ಅಂತ ಹಂಗಿರಲ್ಲ. ಒಟ್ಟಿನ ಸೃಜನಾತ್ಮಕ ಕಲೆಗೆ ಒಂದಿಷ್ಟು ಪ್ರೈಸಸ್ ಹಂಗಂತ ಇಟ್ಟಿರ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇಂದಿಷ್ಟು ಫಿಕ್ಸ್ಡ್ ಅಂತ ಇರಲ್ಲ ಅಲ್ಲಿ. ಅದನ್ನ ಎಲ್ಲಾ ಸೇರಿಸಿ ಅಲ್ಲಿ ಒಟ್ಟು 13 ಸ್ಥಾನವನ್ನು ಕೊಡ್ತಾರೆ. ನನಗೆ ಬೈ 15th ಪ್ಲೇಸ್ ಬಂತು. ಅವರೆಲ್ಲರಿಗೂ ಸೇರಿಸ್ಕೊಡೋದು, ನನಗೆ 15th ಬಂದಿತ್ತು. ಸರಿ, ಈಗ ಈ ಹಂತದಲ್ಲಿ ಸಹ ನೀವು ಅನೇಕ ಬಹುಮಾನಗಳಿಗೆ ಭಾಜನರಾಗಿದ್ದೀರಿ. ಸರಿ, ಈಗ ಹೇಳಿದ್ರೆ ಅದು ದಾವಣಗೆರೆಯಲ್ಲಿ ನಡೀತು, ನಾನಲ್ಲಿ ಹೋಗಿ ಅದ್ರಲ್ಲಿ ಭಾಗವಹಿಸ್ತೆ ಅಂತ. ನೀವು ದೂರ ದೂರದ ಊರುಗಳಲ್ಲಿ ಅಥವಾ ನಮ್ಮ ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಎಲ್ಲೆಲ್ಲಿ ಹೋಗಿ ಭಾಗವಹಿಸಿದ್ದೀರಿ, ಸಂಗೀತದಲ್ಲಿ ಮತ್ತು ನೃತ್ಯದಲ್ಲಿ? ಸಂಗೀತದಲ್ಲಿ ನನ್ನದೇ ಆದ ಒಂದು ಕಚೇರಿಯನ್ನು ನಾನು ಉಡುಪಿಯಲ್ಲಿ ಕೊಟ್ಟಿದ್ದೇನೆ, ಹಾಗೂ ಉಜ್ರೆಯಲ್ಲಿ ನಾನು ಹಾಡೊಂದನ ಹಾಡುವೆನು ಮೊನ್ನೆ ಸೆಮಿಫೈನಲ್ಸ್ ತನಕ ಹೋಗಿ ಬಂದಿದ್ದೇನೆ. ಹಾಗೂ ಇಲ್ಲೇ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಹೇಳ್ಬೇಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆ ಮತ್ತೆ ನಮ್ಮ ಕಾಲೇಜ್ನಲ್ಲಿ ನಡೆಯಿರ್ತಕ್ಕಂಥ ಫೆಸ್ಟ್ಗಳಲ್ಲೆಲ್ಲ ನಾನು ತುಂಬಾ ಫಸ್ಟ್ ಪ್ಲೇಸ್ ರನ್ನರ್ ಅಪ್ ಎಲ್ಲ ತಗೊಂಡಿದ್ದೇನೆ. ಹಾಗೆ ನಾನು ರಾಷ್ಟ್ರದಲ್ಲಿ ಹೋಗಿಲ್ಲ, ಇನ್ನೂ ಸಾಧನೆಯ ಮೆಟ್ಟಿಲನ್ನು ಏರ್ತಾ ಇದ್ದೇನೆ ಅಷ್ಟೇ. ಕಲೀಲಿಕ್ಕೆ ತುಂಬಾ ಉಂಟು. ಹಾಗೆ ಮತ್ತೆ ಈಗ ಸಂಗೀತದಲ್ಲಿ ಹೇಳ್ಬೇಕಂದ್ರೆ ನಾನು ಪ್ಲೇಸಸ್ ಗಳನ್ನ ತಗೊಂಡಿದ್ದೇನೆ. ಈಗ ಪದವಿಯಲ್ಲಿ ನನ್ನ ಕಾಲೇಜ್ನಲ್ಲಿ ಮೊನ್ನೆ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೆದಿತ್ತು, ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ನಂಗೆ. ಹೀಗೆ ಸುಮಾರು ನಮ್ಮ ಉಡುಪಿ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆ, ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮತ್ತೆ ದಾವಣಗೆರೆ ಜಿಲ್ಲೆ, ಇಷ್ಟರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹೌದು, ಸರಿ. ನಿಮ್ಗೆ ಹೊರ ಜಿಲ್ಲೆಗಳಲ್ಲಿ ನಡೀತಿರುವಂತಹ ಕೆಲವು ಕಾರ್ಯಕ್ರಮಗಳಿಗೆಲ್ಲ ಹೋದಾಗ, ಹೌದು, ಮತ್ತು ನಿಮ್ಮಲ್ಲೇ ಸ್ಥಳೀಯವಾಗಿ ಕಾರ್ಯಕ್ರಮಗಳಿಗೆ ಹೋದಾಗ ಏನ್ ಮುಖ್ಯವಾದ ವ್ಯತ್ಯಾಸ ಇದೆ ಅನ್ಸುತ್ತೆ? ಹೊರ ಜಿಲ್ಲೆಗಳಲ್ಲಿ ಇರುವಂತದ್ದು ನಿಮ್ ಜಿಲ್ಲೆಯಲ್ಲಿ ಅಂದ್ರೆ ನಿಮ್ಮ ಪ್ರದೇಶದಲ್ಲಿ ಇರಲಾರ್ದಂತದ್ದು ಅಥವಾ ಅಲ್ಲಿ ಇರಲಾರ್ದಂತದ್ದು ನಿಮ್ಮಲ್ಲಿ ಇರುವಂತದ್ದು ಏನ್ ವ್ಯತ್ಯಾಸ ಇದೆ? ಸರ್, ನಾನು ಇದನ್ ಯಾವಾಗ್ಲೂ ಹೇಳ್ಬೇಕಂತ ನಂಗೆ ತುಂಬಾ ಆಸೆ ಆಯ್ತು. ಅದೇ ಆಕಾಶವಾಣಿ ಮುಖಾಂತರ ಇದನ್ನ ಹೇಳ್ತಾ ಇದೀನಿ, ನಂಗೆ ಇದೊಂದು ಆಪರ್ಚುನಿಟಿ. ಯಾಕಂದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಜಿಲ್ಲೆಲ್ಲ, ಅವರಲ್ಲಿ ತುಂಬಾ ಯೂನಿಟಿ ಇರುತ್ತೆ. ಮತ್ತೆ ಅವ್ರನ್ನ ಅವ್ರು ಬಿಟ್ಕೊಡಲ್ಲ ಯಾರನ್ನು, ಅವ್ರಿಗೆ ಅವರೇ ಪ್ಲೇಸ್ ಕೊಟ್ಕೊಳ್ತಾರೆ. ಅವ್ರನ್ನ ಅವ್ರು ಬಿಟ್ಕೊಡಲ್ಲ, ಹಠ ಛಲ ಅವ್ರಿಗೆ ಸ್ವಲ್ಪ ಜಾಸ್ತಿ. ನಾವು ಮುಂದ್ ಬರ್ಬೇಕು, ನೀವು ಎಲ್ಲಿ ಅವರು ತೀರ್ಥಳ್ಳಿಯವರು, ಘಟ್ಟದ ಮೇಲವರ ನೀವು, ಹೀಗೆ ಒಂಥರ ನೆಗ್ಲಿಜೆನ್ಸಿ ಸ್ವಲ್ಪ ಮಾಡ್ತಾರೆ ಅವ್ರು ನಮ್ಮನ್ನು ನೋಡಿದ್ರೆ. ನಂಗೆ ಅಷ್ಟು ಇಷ್ಟ ಆಗುದಿಲ್ಲ, ಅದ್ಗ ಅಷ್ಟು ಹೋಗೋದಿಲ್ಲ ಅಂದ್ರೆ ಕಾರ್ಯಕ್ರಮಗಳೆಲ್ಲ. ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ತೇನೆ, ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನಾನು ತುಂಬಾ ಪ್ರೋತ್ಸಾಹ ನೀಡ್ತೇನೆ. ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನನಗೆ ಮುಂದ್ ಬರ್ಬೇಕನ್ನೋದೇ ನನ್ನ ಆಸೆ. ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಇರುವುದು ಅಲ್ಲೇನಿಲ್ಲ ಅಂದ್ರೆ ಅಲ್ಲಿ ಅಷ್ಟು ಕೃಷಿಗೆ ಅಷ್ಟು ಅವ್ರು ಒತ್ತು ಕೊಡೋದಿಲ್ಲ. ಮತ್ತೆ ಅವ್ರ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ನಮ್ ಡಿಸ್ಟ್ರಿಕ್ಟ್ ಅಲ್ಲಿ ಏನಿಲ್ಲ ಅಂದ್ರೆ, ನಾನ್ ಹೇಳೋದೇನಂದ್ರೆ ಸ್ವಲ್ಪ ಹಠ ಛಲ ನಮ್ಮಲ್ಲೂ ಇದೆ, ಇಲ್ಲ ಅಂತ ಅಲ್ಲ, ಆದ್ರೆ ಇನ್ನು ನಾವು ಪ್ಲೇಸ್ ತಗೊಳ್ಬೇಕು, ನಮ್ಮನ್ನ ನಾವು ಬಿಟ್ಕೊಡ್ಬಾರ್ದು ಅನ್ನೋದು ಜಾಸ್ತಿ ಅವ್ರು, ಆ ತರದಲ್ಲಿ ಯೂನಿಟಿ ಜಾಸ್ತಿ, ಅದ್ ನಮ್ಮಲ್ಲಿ ಬರ್ಲಿ ಅನ್ನೋದೇ ನನ್ನ ಆಸೆ. ನಿಜ ನಿಜ ನಿಜ. ಇನ್ನು ಈ ಕಡೆ ದಾವಣಗೆರೆ ಎಲ್ಲ ಹೋಗಿದ್ರಿ, ಅಲ್ಲಿ ಎಲ್ಲ ಹೇಗಿದೆ ವಾತಾವರಣ ಸಂಗೀತಕ್ಕೆ ನೃತ್ಯಕ್ಕೆ? ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ಇರುವಷ್ಟೇನಿಲ್ಲ, ಆದ್ರೆ ಅಲ್ಲಿ ನಮ್ಗೆ ಆರ್ಗನೈಸ್ ಮಾಡಿದ್ರು, ಆದ್ರಿಂದ ಅಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಮ್ಗೆ ಫಂಕ್ಷನ್ ಎಲ್ಲ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮತ್ತೆ ಅಲ್ಲಿ ಸ್ಟೇಜ್ ಸೆಟ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಅವ್ರು ಹೇಳಿದ್ರು, ನನ್ಗೆ ಪ್ರೈಸ್ ಬಂದಿಲ್ಲ ಅಂದ್ರು ಕೂಡ ನೀನ್ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕು, ನಿನ್ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಡೇಟ್ಸ್ ತನ ನನ್ಗೆ ಡ್ಯಾನ್ಸ್ ಮಾಡಿಸಿ. ಇನ್ನೊಮ್ಮೆ ಡ್ಯಾನ್ಸ್ ಮಾಡಿಸಿ. ಸರಿ, ಕಪಾಲಿನಿ ದಯಾನಿಧಿ ಅಂತ ಆ ಹಾಡಿಗೆ ನೃತ್ಯವನ್ನು ಮಾಡಿದ್ದೆ. ಸರಿ ಸರಿ. ನಿಮ್ಮಲ್ಲಿ ಎರಡು ಪ್ರತಿಭೆಗಳಿದೆ, ಒಂದು ನೃತ್ಯ ಭರತನಾಟ್ಯ, ಹೌದು, ಜೊತೆಗೆ ಹಾಡುವಂತ, ಹೌದು. ಈ ಎರಡರಲ್ಲೂ ಹೆಚ್ಚು ನೀವು ನಿಮ್ಮ ಗಮನವನ್ನ ಕೇಂದ್ರೀಕರಿಸಬೇಕು ಅಂತಿರೋದು ಯಾವ್ದ್ರ ಮೇಲೆ? ಮೊದಲು ನಾನು ಕೇಂದ್ರೀಕರಿಸಬೇಕಂತ ಇದ್ದಿದ್ದು ನೃತ್ಯದ ಮೇಲೆ, ಆದ್ರೆ ನಂಗೆ ಅದನ್ನ ನಾನು ಅವಾಗ್ಲೇ ಹೇಳಿದ ಕಾರಣಾಂತರಗಳಿಂದ ನಂಗೆ ಎರಡನ್ನು ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನಾನು ಸಂಗೀತಕ್ಕೆ ಮಾತ್ರ ಜೊತೆಗೆ ನನ್ನ ಓದುವನ್ನು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ನಂಗೆ ಆಸೆ. ಆಸೆ ಆಯ್ತು. ಈಗ ಮುಂಬರುವ ದಿನಗಳಲ್ಲಿ ನೀವು ಇದೇ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಎಲ್ಲಿವರೆಗೆ ಸಾಧನೆ ಮಾಡಬೇಕು ಅಂತ ನೀವು ಒಂದು ಆಸೆ ಪಡ್ತೀರಾ? ಸಂಗೀತ ಕ್ಷೇತ್ರ ನನಗೆ ತುಂಬಾ ಸಾಧನೆ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಇನ್ನು ಬೇರೆ ಬೇರೆ ಕಡೆಗಳ ರಾಜ್ಯ, ಅಂತಾರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಹೋಗಿ ನಾನು ಕಾರ್ಯಕ್ರಮಗಳನ್ನ ಕೊಡಬೇಕು, ಕಚೇರಿಗಳನ್ನ ಕೊಡಬೇಕು. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಕಲಿಬೇಕು ಸಂಗೀತವನ್ನ, ಗುರುಗಳು ಹೇಳಿದನ್ನ ಪಾಲನೆ ಮಾಡ್ಬೇಕು, ನಾನು ಸಮೇತ ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ, ಇನ್ನೊಬ್ರಿಗೆ ಹೇಳ್ಕೊಡುವಂತವನ ಆಗ್ಬೇಕು, ಇನ್ನೊಬ್ರಿಗೂ ನನ್ನ ವಿದ್ಯೆಯನ್ನು ಮುಂದೆ ನಾನು ಚೆನ್ನಾಗಿ ಕಲ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಬ್ರಿಗೆ ನಾನು ಹೇಳ್ಕೊಡೋ ಅಂತ ಆಗ್ಬೇಕು, ನನ್ನ ಕಲೆಯನ್ನು ಕೂಡ ಇನ್ನೊಬ್ರಿಗೆ ಕೊಡುಗೆ ಏನ್ ಮಾಡ್ಬೇಕು ಅನ್ನೋದೇ ನಿಮ್ಮ ಆಸೆ ಇದೆ. ಸರಿ ಸರಿ, ಇನ್ನ ಇದೇ ಹಂತದಿಂದ ಮುಂದುವರಿತಾ ಹೋಗೋಣಂತೆ. ಈಗ ನೋಡಿ, ನೀವು ಅವಾಗ್ಲೇ ಹೇಳಿದ್ರಿ ನಿಮ್ಗೆ ರಾಗ ಭೂಪ್ ಅಂದ್ರೆ ಮೋಹನ್ ರಾಗ ತುಂಬಾ ಹಿಡಿಸುತ್ತೆ ಅಂತ, ಇದು ಬಿಟ್ರೆ ಇನ್ಯಾವ ರಾಗ ನಿಮಗ್ ತುಂಬಾ ಹಿಡಿಸುತ್ತೆ? ಇದು ಬಿಟ್ರೆ ನನಗೆ ದುರ್ಗಾ ರಾಗ್, ಯಮನ್ ರಾಗ್, ದೇಸ್, ಕಾಫಿ. ಸರಿ, ಅದೇ ತುಂಬಾ ಇಷ್ಟ ಆಗೋದು ಯಾವ್ದಂತ ಹೇಳಿದ್ರೆ ನನಗೆ ಯಮನ್ ರಾಗ್. ಯಮನ್? ಯಮನ್. ಸರಿ, ಈಗ ಅದರಲ್ಲಿ ಯಮನ್ ರಾಗದಲ್ಲಿ ನಿಬದ್ಧವಾಗಿರುವಂತಹ ಯಾವ್ದಾದ್ರು ಒಂದು ಕೃತಿ ನಿಮಗ್ ನಾಪಕ ಬರ್ತದ? ಕೃತಿ ನಾಪಕ ಬರುತ್ತೆ, ಹೇಳ್ತೀರಾ? ಕೇಳಿಸ್ಬಿಡುವ ನಮ್ ಕೇಳುಗರಿಗೆ. ಫಸ್ಟ್ ಆದ್ರೆ ಸ್ವರ ಸ್ಥಾಯಿಗಳನ್ನ ಹೇಳ್ತೀನಿ ನಾನು. ನೀ ರೇ ಗ ಮ ದ ನೀ ಸಾ ಸಾ ನೀ ದ ಪ ಮ ಗ ರೇ ಸ ಆ ಆ. ಈಗ ಈ ರಾಗದಲ್ಲಿ ನಾವು ಮೇಲೆ ಮೇಲೆ ಕೇಳ್ತಿರ್ತೀವಿ, ಆದ್ರೆ ನಮ್ಗೆ ಯಹೋ ನೋಡಿ ಇದೇ ರಾಗ ಇದು ಅಂತ ಗೊತ್ತಾಗ್ಲಾರ್ದೆ ಇರುವಂತದ್ದು ಯಾವ್ದು ಇದೆ ಕೃತಿ? ನಾವೆಲ್ಲ ಮೇಲೆ ಮೇಲೆ ಕೇಳುವಂತ ಕೃತಿ ಇದೇ ರಾಗದಲ್ಲಿ ಇರೋದು ಯಾವ್ದು? ಹಿಂದೂಸ್ತಾನಿಯಲ್ಲಿ ಕೃತಿ ಅಂತ ಬರಲ್ಲ, ಹಿಂದೂಸ್ತಾನಿಯಲ್ಲಿ ಛೋಟಾ ಖಯಾಲ್ ಅಂತೀವಿ ನಾವು. ಲಕ್ಷಣ ಗೀತೆ ಛೋಟಾ ಖಯಾಲ್, ಆಲಾಪ ಸ್ವರಗಳು, ತಾನ ಸ್ವರಗಳು. ನೀವು ಆಗ್ಲೇ ಹೇಳಿದ್ರಿ ಸುಧನ್ವ ಅವರೇ, ನಿಮಗೆ ಭೂಪ್ ರಾಗ ಅಂದ್ರೆ ಮೋಹನ್, ಕರ್ನಾಟಕದಲ್ಲಿ ಮೋಹನ್, ಅದು ತುಂಬಾ ಹಿಡಿಸುತ್ತದೆ, ನಂಗೆ ತುಂಬಾ ಇಷ್ಟ ಅಲ್ವಾ? ಸರಿ, ಇದೇ ರಾಗದಲ್ಲಿ ಇರುವಂತಹ ಇನ್ನೊಂದು ಗೀತೆಯನ್ನ ನಮ್ಗೆ ಕೇಳಿಸ್ತೀರಾ? ಹೇಳಿ ನೋಡುವ. ಇನ್ನೊಂದು ಅದ್ರ ಚೋಟ ಕಾಯಲ್ ಹೇಳ ನಾನು. ಹೇಳಿ ಹೇಳಿ. ಸರಿ ಗ ಪ ದ ಸ ದ ಪ ಗ ರೇ ಸ ದರ್ಶನ ದೀಜಿಯೇ ತ್ರಿಭುವನ ಪಾಲಿ ತ್ರಿಭುವನ ನಾಯಕ ಸಬ ಸುಖದಾಯಕ ವಿಲಮ ಕರೋ ಮತ ಪಾಲಿ ದರ್ಶನ ದೀಜಿಯೇ ತ್ರಿಭುವನ ಪಾಲಿ ಅದ್ಭುತಾರ ಗತ ಅಗಮನಿ ಗಮಕೆ ರಸಿಕನ ಕೆ ರಸ ಖ್ಯಾಲಿ ಸಿರಿ ಕಮಲಾಪತೆ ಬ್ರಿಜ ಕೆ ಬಾಸಿ ಕರಕುಶ ಅಲಂ ಪ್ರತಿ ಪಾಲಿ ದರ್ಶನ ದೀಜಿಯೇ ದರ್ಶನ ದೀಜಿಯೇ ದರ್ಶನ ದೀಜಿಯೇ ತ್ರಿಭುವನ ಪಾಲಿ. ಇದು ಛೋಟ ಖಯಾಲ್ ಅಂತೀವಿ ನಾವು ಹಿಂದೂಸ್ತಾನಿ, ಹಿಂದೂಸ್ತಾನಿ ಛೋಟ ಖಯಾಲ್ ಅಂತೀವಿ. ಸರಿ, ಈಗ ನೀವು ತೀರ್ಥಹಳ್ಳಿನಲ್ಲಿ ಏನಿದ್ದೀರಿ, ಅಲ್ಲಿ ಅಷ್ಟಾಗಿ ಅಂದ್ರೆ ಅಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡಕ್ಕೂ ಸಮಾನವಾದ ವೇದಿಕೆ ಇದೆ. ಹೌದು. ಆದ್ರೆ ನಿಮ್ಗೆ ಯಾರಾದ್ರೂ ಅದೇ ಹಿಂದೂಸ್ತಾನಿ ಎಲ್ಲ ಯಾತಕ್ಕೆ ಕಲಿತೀಯಪ್ಪ, ಸುಮ್ನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿ ಅಂತ ಹೀಗೆ ಏನಾದ್ರೂ ಒಂದು ಇನ್ನೊಬ್ರು ಹೇಳಿದಂತ ಒಂದು ನಿದರ್ಶನ ಇದೆಯಾ ಯಾವತ್ತಾದ್ರ? ಅಂದ್ರೆ ಆಕ್ಚುಲಿ ಹಿಂದೂಸ್ತಾನಿ ಕಲ್ತ್ರೆ ನಮ್ಗೆ ಕರ್ನಾಟಕ ಕಲಿಯೋದು ತುಂಬಾ ಕಷ್ಟ, ಬಟ್ ಕರ್ನಾಟಕ ಕಲಿತೆ ಹಿಂದೂಸ್ತಾನಿ ಕಲಿಯೋದು ತುಂಬಾ ಈಸಿ. ಡ್ಯಾನ್ಸ್ ನ ಜೂನಿಯರ್ ಎಕ್ಸಾಮ್ ಕಟ್ಟಿದ್ನಲ್ಲ ನಾನು ವಿದುಷಿ ಶ್ರೀಲತಾ ಗಂಧರ್ವ ಅವ್ರ ಹತ್ರ, ಅವ್ರ ಅಮ್ಮನೇ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲ್ಸೋದು, ಲಕ್ಷ್ಮೀ ಶಂಕರ್ ನಾರಾಯಣ್ ಅಂತ ಅವ್ರ ಹೆಸರು. ಅವರು ಹೇಳಿದ್ರು ನೀನು ಕರ್ನಾಟಕವನ್ನು ಕಲಿತೆ ಹಿಂದೂಸ್ತಾನಿ ಕಲಿಯೋದು ತುಂಬಾ ಸುಲಭ, ಬಟ್ ಹಿಂದೂಸ್ತಾನಿ ಕಲಿತೆ ಕರ್ನಾಟಕ ಕಷ್ಟ. ಅದು ನಿಜನೂ ಕೂಡ ಹೌದು, ಬಟ್ ಹಿಂದೂಸ್ತಾನಿಯಲ್ಲಿ ತುಂಬಾ ಅಕಾರಗಳು ಜಾಸ್ತಿ, ಅದ್ರದ್ದೇ ಅದು ಬೇರೆ ಶೈಲಿ ಇದೆ. ಬಟ್ ಕರ್ನಾಟಕದಲ್ಲಿ ಕೃತಿಗಳು ಆಮೇಲೆ ಅದ್ರಲ್ಲಿ ಸ್ವಲ್ಪ ಈ ಎಳೆಯೋದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕರ್ನಾಟಕದಲ್ಲಿ. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಈಗ ಭುವನೇಶ್ವರಿಯ ನೆನೆ ಮಾನಸವೇ ಅಂತ ಕೃತಿ, ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ ಭವ ಬಂಡಂಗಳ ವೀತಿಯ ಬಿಡುವೆ ಭುವನೇಶ್ವರಿಯ. ಇದು ಸ್ವಲ್ಪ ಎಳಿಯೋದಿರುತ್ತೆ ಮಧ್ಯ ಮಧ್ಯ ಹಾಗೆ, ಇದಕ್ಕೆ ಅದಕ್ಕೆ ವ್ಯತ್ಯಾಸ. ಹಿಂದೂಸ್ತಾನಿ ಈ ರೀತಿ ಇಷ್ಟು ಎಳಿಯೋದಿರಲ್ಲ, ಇರೋಲ್ಲ, ಅಕಾರಗಳು ಜಾಸ್ತಿ ಇರುತ್ತೆ. ಸರಿ, ಅಕಾರಗಳು ಜಾಸ್ತಿ ಇರುವಂತ ಒಂದು ಗೀತೆಯನ್ನ ನಮ್ ಕೇಳುಗರು ಕೇಳಿಸ್ತೀರ? ಅದ್ರದ್ದು ಸರ್ಗಂ ಬರುತ್ತೆ, ದೀಪವು ನಿನ್ನದಿ ಗಾಳಿ ನಿನ್ನದಿ ಭಾವಗೀತೆ ಹೇಳಿ, ಅದ್ರಲ್ಲಿ ಫಸ್ಟ್ ಗೆ ಅಕಾರ ಬರುತ್ತೆ ಅದು ಆ ಆ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಈ ರೀತಿ ಅಕಾರಗಳು ಫಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ, ಎರಡಲ್ಲೂ ಬಳಸ್ತಾರೆ, ಅರೆ ಅಕಾರ ಸ್ವಲ್ಪ ಹಿಂದೂಸ್ತಾನಿಯಲ್ಲಿ ಜಾಸ್ತಿ ಹೆಚ್ಚು ಬಳಕೆಯಲ್ಲಿ ಹೆಚ್ಚು. ಸರಿ ಸರಿ, ಒಳ್ಳೇದು ಸುಧನ್ ಅವರೇ. ನಮ್ಮ ಕೇಳುಗ ಯುವ ಮಿತ್ರರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರಿಗೊಂದು ನಾನೊಂದು ಕಿವಿ ಮಾತು ಹೇಳ್ತೀನಿ. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಏನೋ ಒಂದು ಕಲೆ ಇದ್ದೇ ಇರುತ್ತೆ. ದೇವರು ನಿಮ್ ಗಾಡ್ ಗಿಫ್ಟ್ ಕೊಟ್ಟೆ ಕೊಟ್ಟಿರ್ತಾನೆ. ಓದದ್ ಮಾತ್ರ ಅಲ್ಲ, ಓದದ್ರ ಜೊತೆಗೆ ಇನ್ನೊಂದು ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಅಲ್ಲ ಆಗಿರ್ಬೋದು, ಯಾವ್ದಲ್ಲೇ ಆದ್ರೂ ನಿಮ್ಗೊಂದು ದೇವ್ರ ಏನಾದ್ರು ಒಂದು ನಿಮ್ಗೆ ಗಿಫ್ಟ್ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಪ್ರದರ್ಶನ ಮಾಡಿ, ವಿವಿಧ ಕಾರ್ಯಕ್ರಮಗಳ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿ ಫಸ್ಟ್ ಪಾರ್ಟಿಸಿಪೇಷನ್ ಮಾಡಿ. ಪ್ರೈಸ್ಗಾಗಿ ಇದ್ ಮಾಡಬೇಡಿ, ಪಾರ್ಟಿಸಿಪೇಷನ್ ಮಾಡ್ಬಿಟ್ಟು ಮುಂದೆ ತನ್ನಂತಾನಾಗಿ ಅದ್ ನಿಮ್ಗೆ ಪ್ರೈಸ್ ಬಂದೇ ಬರುತ್ತೆ. ಆಮೇಲೆ ನಿಮ್ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಆಮೇಲೆ ನಿಮ್ಮ ಒಂದು ಪ್ರದರ್ಶನವನ್ನು ಎಲ್ಲಾ ಕಡೆ ಕೊಡಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಲೆನಾಡ್ ಭಾಗಗಳಲ್ಲಿ ಆಮೇಲೆ ಎಲ್ಲ ಯುವಕ ಯುವತಿಯರಲ್ಲಿ ಎಲ್ಲರತ್ರನೂ ಕೇಳ್ಕೊಳ್ತೇನೆ. ಹಿಂಜರಿಬೇಡಿ, ಮುಂದುವರಿರಿ. ನಿಮ್ಮಲ್ಲಿರುವ ಪ್ರತಿಭೆಯನ್ನ ನೀವು ಅನಾವರಣಗೊಳಿಸಿ ಬೆಳೆಸ್ಕೊಳ್ಳಿ. ಆನಂದ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ, ಸ್ವಾಮಿ ವಿವೇಕಾನಂದರವರು ಹೇಳಿದ ಹಾಗೆ. ಹಾಗೆ ಈ ಸಂದರ್ಭದಲ್ಲಿ ನನ್ಗೆ ಅದು ನೆನ್ಪು ಬಂತು. ಹಾಗೆ ಒಳ್ಳೇದು ಸುಧನ್ ಅವರೇ, ನೀವು ಇಲ್ಲಿವರೆಗೆ ಬಂದು ನಿಮ್ಮಲ್ಲಿರುವ ಒಂದು ಪ್ರತಿಭೆಯನ್ನ, ಅದರ ಒಂದು ಮಗ್ಗಲುಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ, ತೋರಿಸ್ಕೊಟ್ರಿ. ಇದಕ್ಕಾಗಿ ತಮಗೆ ಧನ್ಯವಾದಗಳು, ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆ ಪರವಾಗಿ. ಮತ್ತೆ ಇದೇ ಸಂದರ್ಭದಲ್ಲಿ ನಾನು ತಮ್ಮ ಒಂದು ಮುಂದಿನ ಸಂಗೀತ ಪಯಣ, ನೃತ್ಯ ಪಯಣ ಇದೆಲ್ಲವೂ ಚೆನ್ನಾಗಿರಲಿ, ಇನ್ನೂ ಹೆಚ್ಚಿನ ಸಾಧನೆಯನ್ನ ನೀವು ಮಾಡಿ ಆ ಸಾಧನೆಯೊಟ್ಟಿಗೆ ಬಂದು ಇನ್ನೊಮ್ಮೆ ನಮ್ಮ ಕೇಳುಗರಿಗೆ ಇದೇ ಮಾಧ್ಯಮದ ಮೂಲಕ ಮಾತನಾಡ್ತೀರಿ ಅನ್ನುವಂತಹ ಒಂದು ಆಶೆಯೂ ನಂದು. ಈ ಆಶೆಯೊಟ್ಟಿಗೆ ನಾನು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಬಂದದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ಗೆ ಇಷ್ಟು ತನಕ ನಂಗೆ ಸಪೋರ್ಟ್ ಮಾಡಿದಂತ ನನ್ನ ಪೇರೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಇಲ್ಲಿ ತನಕ ಬಂದು ಇಷ್ಟು ಆಪರ್ಚುನಿಟಿ, ನನ್ನ ಬಾಲ್ಯದ ನೆನಪುಗಳು, ಅದ್ರ ನಂಗೆ ಸಂಗೀತದ ಪಯಣ ಹೇಗೆ ಮುಂದುವರಿತಾ ಇದೆ, ಹೇಗೆ ಮುಂದುವರಿಯುತ್ತೆ ಅಂತ ನಾನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು. ಇದರಿಂದಾಗಿ ಆಕಾಶವಾಣಿಯವರಿಗೆ ನಾನು ತುಂಬುರುದೇ ಧನ್ಯವಾದಗಳನ್ನು ತಿಳಿಸಿಕೊಡುತ್ತಿದ್ದೆ. ಇದುವರೆಗೂ ಹಾಡುಗಾರ ಹಾಗೂ ನೃತ್ಯಪಟು ತೀರ್ಥಹಳ್ಳಿಯ ಸುಧನ್ವ ಆರ್ ಜವಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಎಸ್ ಎಲ್ ರಮೇಶ್ ಪ್ರಸಾದ್. ಇದು ಇಂದಿನ ಯುವವಾಣಿ. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ಅಥವಾ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಆಯ್ಕೆ ಮಾಡಿದ ಗೀತೆ ಏಕೆ ಇಷ್ಟವಾಯಿತು ಎಂಬುದನ್ನು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಬರೆದು ತಿಳಿಸಬೇಕು. ಪತ್ರದ ಮೂಲಕ ನಿಮ್ಮ ಆಯ್ಕೆಯ ಗೀತೆಯನ್ನು ಕಳಿಸೋದಾದರೆ ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ನನ್ನ ಹಾಡು ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9451572260. ಗಮನಿಸಿ, ನನ್ನ ಆಯ್ಕೆ ನನ್ನ ಹಾಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳಿ ಆನಂದಿಸಿ.